ಆಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಕಿಸಾನವಾಣಿ ಕಾರ್ಯಕ್ರಮಕ್ಕೆ ರೈತ ಬಾಂಧವರಿಗೆಲ್ಲ ಆತ್ಮೀಯವಾದ ಸ್ವಾಗತ. ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಅನುಭವಗಳನ್ನು ಹಂಚಿಕೊಳ್ಳಲಿದ್ದಾರೆ ಹೊನ್ನಾವರ ತಾಲೂಕಿನ ಮಾಡಗೇರಿಯ ರಾಮಚಂದ್ರ ಗಣಪಯ್ಯ ಪಟಗಾರ್. ಈಗ ನಮ್ಮ ಜೊತೆಯಲ್ಲಿ ರಾಮಚಂದ್ರ ಗಣಪಯ್ಯ ಪಟಗಾರ್ ಇದ್ದಾರೆ. ಇವರು ಹೊನ್ನಾವರ ತಾಲೂಕಿನ ಮಾಡಗೇರಿ ಗ್ರಾಮದವರು. ಅವರು ತೋಟನು ಮಾಡ್ತಾರೆ, ಜೊತೆಗೆ ಸಮಯ ಸಿಕ್ಕಾಗ ಅವಕಾಶ ಸಿಕ್ಕಾಗ ಲಾರಿ ಡ್ರೈವಿಂಗ್ ಕೂಡ ಮಾಡ್ತಾರೆ. ನಮಸ್ಕಾರ ರಾಮಚಂದ್ರ ಪಟಗಾರ್ ಅವರು, ಏನೇನ್ ಮಾಡ್ತಾ ಇದ್ದಾರೆ ತೋಟ? ತೋಟ ಅಡಿಕೆ ಸ್ವಲ್ಪ ತೆಂಗು ಬಾಳೆ ಮಾಡ್ತೇವೆ, ಗದ್ದೆ ಮಾಡ್ತೇವೆ. ಭತ್ತ ಒಂದೇ ಬೆಳೆ ನಮ್ ಕಡೆ, ಈ ಬೇರೆ ಕಡೆ ಜೋಳ ಗಿಳೆ ಎಲ್ಲ ಬೆಳಿತಿಲ್ಲ. ಒಂದು ಸುಗ್ಗಿ ಬೆಳೆ ಮಾಡ್ತೇವೆ, ಕಾರ್ ಬೆಳೆ, ಮತ್ತೊಂದು ಭತ್ತದ ಬೆಳೆ, ಎರಡು ಬೆಳೆ ಮಾಡ್ತಾರೆ. ಒಟ್ಟು ಎಷ್ಟು ಎಕರೆ? ನಮ್ಮ ಒಟ್ಟು ಕುಟುಂಬದಲ್ಲಿ 2 ಎಕರೆ ಉಂಟು, ನಮ್ಮದಾದದ್ದು ಸ್ವಲ್ಪ ಒಂದು 1/2 ಎಕರೆ ಲೆಕ್ಕ ನಮ್ದು ಸ್ವಂತ. ನೀವು ಒಟ್ಟು ಕುಟುಂಬ ನೋಡ್ಕೊಂಡಾಗ 2 ಎಕರೆಯಲ್ಲಿ ಕೂಡ ತೋಟನ ಮಾಡುದ? ಅದರಲ್ಲಿ ತೋಟನು ಬಂತು, 20 ಗುಂಟೆ ತೋಟ. ತೋಟದಲ್ಲಿ ನಮ್ದು 3 ಭಾಗ ಮಾಡಿದ್ದಾರೆ. ಯಾರು ಹಾಕಿದ್ದು ತೋಟ ಮಾಡಿದ್ದು? ಯಾರು? ನೀವು, ನಿಮ್ಮ ಅಪ್ಪರು? ತಂದೆಯವರು ಮಾಡಿದ್ದು, ಅದರನ್ನೇ ನಾವು ಮುಂದುವರಿಸ್ತಾ ಬಂದಿದ್ದೇವೆ. ತಂದೆಯವರು ತೀರೋದ್ಮೇಲೆ ನಾವು ಈಗ ಸ್ವಲ್ಪ ಹೊಸ ಸಸಿ ಇದೆಲ್ಲ ನೆಟ್ಟಾರೆ. ಹಳೆ ತೋಟನ ಹಂಗಾರ ಇದು? ಹಳೆ ತೋಟ ಸ್ವಲ್ಪ ಒಂದು 3 ಗುಂಟೆ ಲೆಕ್ಕ ಹೊಸ ತೋಟ ಮಾಡಿದ್ದೇವೆ. ಏನ್ ಮಾಡ್ರಿ ಅಲ್ಲಿ? ಅಡಿಕೆ ಸಸಿ, ಬಾಳೆ ಸಸಿ ಅಷ್ಟೇ. 1/2 ಎಕರೆದೊಳಗೆ ತೋಟ ಮಾಡ್ತಿರಲ್ಲ, ಅದರಿಂದ ನಿಮ್ಗೆ ಆದಾಯ ಚೆನ್ನಾಗಿ ಸಿಗುತ್ತಾ? ನೋಡ್ಬೇಕಿನ್ನು, ಫಲ ಕೊಡ್ತಾ ಇಲ್ಲ. ಈಗ ಒಂದು 2 ವರ್ಷ ಆಯ್ತು ಸಸಿ ಎಲ್ಲ ಹಾಕಿ, ಇನ್ನು ಮುಂದೆ ಎಷ್ಟು ಫಲ ಸಿಗ್ತದೆ ನೋಡ್ಬೇಕು. ಅಲ್ಲ, ಈ 3 ಗುಂಟೆ ಅಲ್ಲ, 1/2 ಎಕರೆ ಒಳಗೆ ಹಾಕಿರಲ್ಲ ಅದು? ಅದು ಸ್ವಲ್ಪ ಸ್ವಲ್ಪ ಬರ್ತದೆ. ಒಂದು ಅದಕ್ಕೆ ಬೆಳೆ ಚೆನ್ನಾಗಾದ್ರೆ, ಈಗ ಒಂದು 2 ವರ್ಷ ಆಯ್ತು ಕೊಳೆಯಿಂದ ಎಲ್ಲ ನಾಶ ಆಗ್ತಾ ಉಂಟು. ಕಳೆದ ಸಲ ಒಂದು 70 ಕೆಜಿ ಅಡಿಕೆ ಆಗಿತ್ತು ಅಷ್ಟೇ, ಈ ಸಲ ಇನ್ನು ಕೊಯ್ಲು ಮಾಡ್ಲಿ. ಅಡಿಕೆ ಎಲ್ಲ ಮಾರಾಟ ಮಾಡ್ತಾರೆ? ತೆಂಗು ಮಾರಾಟ? ಎಲ್ಲ ಮಾರಾಟನೇ. ಮನೆಗೆ ಉಪಯೋಗಕ್ಕೆ ಎಲ್ಲ ತರಕಾರಿ ಬೇಕು, ಆಹಾರಕ್ಕೆ ಅಕ್ಕಿ ಅನ್ನ ಎಲ್ಲ ಬೇಕು. ಗದ್ದೆಯಲ್ಲಿ ಭತ್ತವನ್ನು ಬೆಳಿತೇವೆ, ಅದು ಮಿಲ್ಗೆ ಹಾಕಿ ಇದು ಮಾಡ್ತೇವೆ. ತರಕಾರಿ ಎಲ್ಲ ಈ ಕಾಯಿ ಅಡಿಕೆ ಕೊಟ್ಟದ್ರಲ್ಲಿ ಹಣದಿಂದ ತರೋದೆ. ನಮ್ಮೂರಲ್ಲಿ ಸ್ವಂತ ಬೆಳಿತಾ ಇಲ್ಲ, ಅದೆಲ್ಲ ಬೆಳಿಲಿಕ್ಕೆ ಆಗುದಿಲ್ಲ, ಮಳೆ ಸ್ವಲ್ಪ ತೊಂದರೆಯಿಂದ ಬೆಳಿತಾ ಇಲ್ಲ. ಯಾರು ಬೆಳೆಯಲ್ಲ? ಯಾರು ನಮ್ಮ ಕಡೆ ಯಾರು ಬೆಳೆಯಲ್ಲ, ಇಲ್ಲಿ ಬೆಳೆಯುದಿಲ್ಲ. ಮಾಡಗಿರಲ್ಲಿ ಯಾರು ಬೆಳೆಯಲ್ಲ. ಭತ್ತ ಅಡಿಕೆ ಎರಡೇ. ತೆಂಗುನು? ತೆಂಗು ಬೆಳೆ, ಭತ್ತ ಅಡಿಕೆ ತೆಂಗು ಬಾಳೆ. ಬಾಳೆ ಏನು ಭಾಳ ಆಗುತ್ತಾ? ಹೇಗೆ ಭಾಳ ಆಗುದಿಲ್ಲ, ಕಡಿಮೆ. ಬಾಳೆ ನೆಡ್ಲಿಕ್ಕೆ ಮಂಗನ ಕಾಟದಿಂದ ಎಲ್ಲ ನೆಡುದು ಕಡಿಮೆ ಮಾಡಿದ್ದಾರೆ. ಮಂಗನ ಕಾಟ ಇದೆ? ಮಂಗನ ಕಾಟ ಜಾಸ್ತಿ ಉಂಟು. ಮುಂಚೆ ಇರಲಿಲ್ಲ ಮಂಗನ ಕಾಟ? ಬಾಳೆಲ್ಲಾಗಿತ್ತು, ಈಗೀಗ ಜಾಸ್ತಿ ಆಗಿದೆ. ಮಂಗ ಹಂದಿ ಕಾಟದಿಂದ ಎಲ್ಲ ತೋಟಗಾರಿಕೆ ಮಾಡೋದೇ ಸ್ವಲ್ಪ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಹಂದಿ ಏನ್ ಮಾಡ್ತಾರೆ? ಹಂದಿ ಬಂದು ಅಡಿಕೆ ಸಸಿ ತಿಂದ ಬಾಳೆ ಸಸಿ ಎಲ್ಲ ಸತ್ಯನಾಶ ಮಾಡಾಗ್ತದೆ. ಬಾಳೆ ಸಸಿ ಕೋಡ್ನಿಂದ ಎಲ್ಲ ತೆಗಿತದೆ ಮುರಿದು. ಯಾಕದ ಮುರಿಯುತ್ತೆ? ರಾತ್ರಿ ಬರ್ತದೆ, ಬಂದದ ಅದಕ್ಕೆ ಆಹಾರ ಹೇಳ್ಕೊಂಡು ಸಿಕ್ಕ ಸಿಕ್ಕದ ಮರ, ಚಿಕ್ಕ ಚಿಕ್ಕ ಗಿಡ, ಅಡಿಕೆ ಸಸಿ, ಬಾಳೆ ಗಿಡ ಯಾವ್ದು ಸಿಕ್ಕಿದ್ರು ಅದನ್ನ ನಾಶ ಮಾಡಿ ಹೋಗ್ತದೆ. ಅಂದ್ರೆ ಅಲ್ಲಿ ತಿನ್ನಕ್ ಬರ್ತಾ? ತಿನ್ನಕ್ಕೆ ಬರ್ತದೆ, ಕೊಳತ ಮಣ್ಣನ್ನ ವಾಸನೆಗೆ ಬರೋದು. ಅದು ಉದ್ದೇಶ, ಕೊಳತ ಮಣ್ಣು ವಾಸನೆಗೆ. ಮಣ್ಣು ಸಿಕ್ಕದಾಗ ಅದು ಅಲ್ಲಿ ಇಲ್ಲಿ ಅಡ್ಡಾಡಿ ಹೋಗ್ತದೆ. ಅಲ್ಲಿ ಎರೆಹುಳ ಅಂತಿಂತವ್ ಸಿಗ್ತಾವ ಅಂತೇಳಿ ಬಾಯಿ ಹಾಕ್ತಾರೆ. ನಂತರ ಗದ್ದೆಗೂ ಬರ್ತದೆ. ಗದ್ದೆ ಮಾಡುದು ಸ್ವಲ್ಪ ಕಡಿಮೆ ಆಗಿದೆ ಅಂದ್ರೆ ಅದರ ಹಂದಿಗೋಸ್ಕರನೇ. ಈ ಗದ್ದೆ ಬಂದದ್ದು ಎಲ್ಲ ಸತ್ಯನಾಶ ಮಾಡಿ ಇದು ಮಾಡ್ಬಿಡ್ತದೆ. ಗದ್ದೆ ಕೊಯ್ಲಿಗೆ ಬಂದವಾಗ ಹಂದಿ ಒಡ್ಡಾಡ್ಬಿಟ್ರೆ ಎಲ್ಲ ಭತ್ತ ಉದ್ರಿ ಗದ್ದೆಲಿ, ನಮಗೆ ಬರೀ ಹುಲ್ಲು ಅಂದ. ಅದಕ್ಕೆ ಈಗ ರೈತರು ಸ್ವಲ್ಪ ಸ್ವಲ್ಪ ನಮ್ಮ ಕಡೆ ಎಲ್ಲ ಬೆಳೆ ಅಂದ್ರೆ ಇಂಟ್ರೆಸ್ಟ್ ಇಲ್ಲ ಗದ್ದೆ ಬಗ್ಗೆ, ತೋಟದ ಬಗ್ಗೆ ಎಲ್ಲ. ಹೀಗಾಗಿ ಅವ್ರು ತಕ್ಕ ಅವ್ರ ಆಫೀಸ್ ಕಡೆ ಹೋಗಿ ಹೇಳಿದ್ರೆ ಅವ್ರು ಆ ಯೋಗ ಅದು ಮಾಡ್ಬೇಕು ಇದು ಮಾಡ್ಬೇಕು ಹೇಳ್ತಾರೆ. ಅದೆಲ್ಲ ನಮಗೆ ಅದು ಆಗೋಗ್ದು ಕೆಲಸ. ಐವಿಎಕ್ಸ್ ಬೇಲಿ ಅಂತವೆಲ್ಲ ಹಾಕಲ್ಲ? ಹಾಕ್ತಾರೆ, ಹಾಕುದಿಲ್ಲ ಹೇಳಲ್ಲ. ಗದ್ದೆ ಇರುವುದು ಬಹಳ ದೂರ, ಆದ್ರೆ ನಮಗೆ ಅದು ಐವಿಎಕ್ಸ್ ಸಿಬಿಎಕ್ಸ್ ಎಲ್ಲ ಕರೆಕ್ಟ್ ಇದು ನನಗೆ ಆಗುದಿಲ್ಲ. ಇನ್ನು ಮುಂದಿನ ತರದಲ್ಲಿ ನೋಡ್ಬೇಕು, ಏನಾದ್ರು ಅವಕಾಶ ಸಿಕ್ಕಿದ್ರೆ ಹಾಕ್ಬೇಕು ಹೇಳಿದ್ದಾರೆ. ಬೇರೆ ಯಾರು ಹಾಕಿಲ್ಲ ಇಲ್ಲಿ ನಮ್ಮ ಕಡೆ ಸ್ವಲ್ಪ ಕಡಿಮೆ ಅದು ಅಂದ್ರೆ ಐಬೆಕ್ಸ್ ಎಲ್ಲ. ಅಂದ್ರೆ ಇಂಥವೆಲ್ಲ ಕಾಟ ತಡೆಗಟ್ಟಬೇಕು, ಬದುಕಬೇಕು ಅಂದ್ರೆ ಮತ್ತೆ ಮಾಡ್ಬೇಕಲ್ಲ? ಮಾಡ್ಲೇಬೇಕು, ಆದ್ರೂ ಇದ್ದಿದ್ರಲ್ಲೇ ನಾವೇನಾದ್ರು ಈಗ ಸ್ವಲ್ಪ ಆ ಬಲೆ ಸಿಗ್ತದೆ, ಆ ಬಲೆ ಬೇಲಿ ಮಾಡೋದು, ಅದು ಮಾಡೋದು, ಇದು ಮಾಡೋದು, ನಮ್ಮ ಇದರಿಂದ ನಾವು ಸ್ವಲ್ಪ ಹಂದಿಯನ್ನು ತಡೆಗಟ್ಟಬೇಕು ಮಾಡ್ತಾ ಇದ್ದಾರೆ. ನೀವು ಏನ್ ಮಾಡ್ರಿ? ನಾವು ಒಂದು 15 ಕೆಜಿ ಬಲೆ ತಂದು ಎಲ್ಲ ಸುತ್ತಲೂ ತೋಟಕ್ಕೂ ಹಾಕಿದ್ದೀವಿ. ಕಂಪ್ಲೀಟ್ ಎಲ್ಲ ತೋಟಕ್ಕೆ ಹಂದಿ ಬರ್ತದೆ ಹೇಳಿ. ಅದಕ್ಕೋಸ್ಕರ ಅಷ್ಟೆಲ್ಲ ಇದು ಮಾಡ್ತಾ ಇದ್ದೇವೆ. ಹಂದಿ ಆ ರೀತಿ ಹಾಕಿದಾಗ ಬರಲ್ಲ ಅವು? ಬರೋದಿಲ್ಲ, ಬಲೆಗೆ ಹೆದರೆ ಬರ್ತಾ ಇಲ್ಲ ಹಂದಿ. ಖರ್ಚಾಗುತ್ತ ಬಹಳ? ಖರ್ಚಾಗ್ತದೆ, ಅದೇ ಕೆಜಿಗೆ 300 ರೂಪಾಯಿ ಉಂಟು ಬಲೆ. ಅದು ಈಗಾಗಲೇ ನಾನೊಂದು 15 ಕೆಜಿ ತರಿಸಿ ತೋಟಕ್ಕೆ ಗದ್ದೆಗೆಲ್ಲ ಹಾಕಿದ್ದೆ. 4 ಸಾವಿರ ರೂಪಾಯಿ 15 ದಿವಸ ಆಯ್ತು. 15 ಕೆಜಿ ತರಿಸಿ ಎಲ್ಲ ಗದ್ದೆಗೂ ಹಾಕಿದೆ, ತೋಟಕ್ಕೂ ಹಾಕಿದೆ, ಸುತ್ತಲೂ ಕಂಪೌಂಡ್ ಮಾಡಿ. ಅದು ಬಲೆ ಬೇರೆನೇ ಇರುತ್ತೆ? ಅದು ಮಾರ್ಕೆಟ್ ನಲ್ಲಿ ಸಿಗ್ತದೆ. ಎಂತ ಬಲೆ ಅಂತಾರೆ? ಅದು ಬೇಲಿಗೆ ಹಾಕ್ಲಿಕ್ಕೆ ಬೇಕಾದ ಬಲೆ. ಹಾ, ಬೇಲಿ ಬಲೆ ಹೇಳಿ ಸಿಗ್ತದೆ, ಸ್ವಲ್ಪ ಚೌಕ್ ಕಣ್ಣಲ್ಲಿ ಇರ್ತದೆ. ಈ ಮೀನು ಹಿಡುವ ಬಲೆ ತರನೇ ಇರ್ತದೆ, ಮೀನು ಹಿಡಿದು ಸಣ್ಣ ಕಣ್ಣು, ಅದು ಸ್ವಲ್ಪ ದೊಡ್ಡ ಕಣ್ಣು. ಅಷ್ಟು ಸಾಕಾಗುತ್ತಾ ಇಡೀ ನಿಮ್ ಗದ್ದೆಗೆ? ನಮ್ಗೆ 15-20 ಕೆಜಿ ತಂದ್ರಿಸಿದ್ ನಾನು. ಈಗ ನಾವೊಂದು ಅರ್ಧ ಮಾಡಿದ್ರೆ ಮತ್ತೊಬ್ಬ ಸ್ವಲ್ಪ ಆ ಕಡೆ ಅವ ಇಬ್ರು ಇದ್ರು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿ ಮಾಡ್ತೇವೆ. ನಾವು ಕೆಳಗಡೆ ಮಾಡಿದ್ರೆ ಒಂದ್ಸರಿ ಆ ಬಲೆ ತಂದ್ರೆ ಎಷ್ಟು ದಿನ ಬರುತ್ತೆ? ಅದು ದಿವಸ ಸರ್, ಅದು ಬಿಸಿಲು ಮಳೆ ತಾಗ್ಬಿಟ್ರೆ 2-3 ವರ್ಷಕ್ಕೆ ಹೋಗ್ಬಿಡ್ತದೆ. ಪ್ರತಿ ಬೆಳೆಗೂ ಅದನ್ನ ತೆಗೆದು ಇಟ್ಕೊಂತೀರಿ ಮನೇಲಿ? ತೆಗೆದು ಇಟ್ಕೊಳ್ತೇವೆ. ಈ ತೋಟಕ್ಕೆ ಹಾಕೋದು ತೆಗಲಿಕ್ಕೆ ಬರೋದಿಲ್ಲ, ಯಾಕಂದ್ರೆ ಪರ್ಮನೆಂಟ್ ಇರ್ತಾವಲ್ಲ. ಪರ್ಮನೆಂಟ್ ಇರ್ತದೆ. ಗದ್ದೆಗೆ ಹಾಕೋದು ಒಂದು ಬೆಳೆ ಆದ ನಂತರ ತಂದು ಇದು ಮಾಡ್ತಾರೆ. ಅದಕ್ಕೆ ಸುತ್ತ ಕಡೆ ಗುಟ್ಟ ನೆಡ್ಬೇಕಾ? ಹಾ, ಗುಟ್ಟ ಹಾಕಿ ಬಲೆ ಹಾಕಿ ಮಾಡಿದ್ದಿಲ್ಲ, ಕೆಳಗೆ ಭಾಳ ದೂರ ಇಲ್ಲ. ಇಲ್ಲ, ನೀವು ನೋಡ್ಬರ್ಬಾರ್ದು. ಇಷ್ಟು ನಾನು ಖರ್ಚು ಮಾಡಬೇಕಾಗುತ್ತೆ, ಮತ್ತೆ ಒಂದು ಕಣ್ಣು ಇಡಬೇಕಾಗುತ್ತೆ. ಎಲ್ಲ ಇರ್ಬೇಕು. ಈಗ ಯಾವ ದಂಧೆನು ಬಿಟ್ಟು ಹೋಗ್ತಾ ಇಲ್ಲ, ಈಗ ಯಾವ್ದು ಲಾರಿ ದಂಧೆಗೆ ಹೋಗುದಿಲ್ಲ, ಏನಿಲ್ಲ. ನಾನಲ್ಲ ಅಂದ್ರೆ ನಮ್ಮ ಹೆಂಡತಿ ಹೋಗ್ತದೆ, ಹೆಂಡತಿ ಎಲ್ಲ ಅಂದ್ರೆ ನಾನು ಹೋಗುದು, ನೋಡುದು, ಬರುದು. ದನ ಬಂದದ, ಹಂದಿ ಬಂದದ, ಏನ್ ಬಂದದ, ಅದ್ರ ಕಾಯಿದೆ ನಮಗೆ ದೊಡ್ಡ ಸಮಸ್ಯೆ. ಮತ್ತೆ ನೀವು ಬೇರೆ ಕೆಲ್ಸಕ್ಕೆ ಹೋದಾಗ ಕೂಲಿಗೂ ಹೋಗ್ತಿರ್ತೀರ? ಬೇರೆ ಕಡೆ ಎಲ್ಲ ಕೂಲಿಗೆ ಹೋಗ್ತಾ ಇಲ್ಲ, ಮನೆದೇ ಕೆಲಸ. ಮನೆ ಕೆಲಸ ಸಾಕಾಗುತ್ತೆ ನಿಮ್ಗೆ? ಆಗ್ತದೆ, ಏನು ಇದ್ದದ್ರಲ್ಲ ಸ್ವಲ್ಪ ಸುಧಾರಿಸ್ಕೊಂಡು ಹೋಗ್ಬೇಕಾಗಿದೆ ಅಷ್ಟೇ. ಸುಧಾರಿಸ್ಕೊಂಡು ಅಂದ್ರಲ್ಲ, ಏನದು ಸುಧಾರಿಸ್ಕೊಂಡು ಅಂದ್ರೆ? ಈಗ 1,000 ಖರ್ಚು ಮಾಡಿದ್ರು ಟೈಮ್ನಲ್ಲಿ, ಈಗ ಒಂದು 200-100 ರೂಪಾಯಿನಲ್ಲೇ ಜೀವನ ಸಾಗಿಸ್ತಾ ಹೋಗ್ಬೇಕು. ದೊಡ್ಡ ಜೀವನವನ್ನು ಬಿಟ್ಟು ಈಗ ಇದ್ದದ್ರಲ್ಲಿ ಸುಧಾರಿಸೋದಂದ್ರೆ ಹಾಗೆ. 1,000 ರೂಪಾಯಿ ಖರ್ಚು ಮಾಡ್ತಿದ್ದೆ ಮುಂಚೆ, ಈಗ 200-300 ಸಾಕು, ಅದರೊಳಗ ನಿಭಾಯಿಸ್ಕೊಂಡು ಹೋಗ್ಬೇಕು. 1,000 ರೂಪಾಯಿ ಯಾವಾಗ ಖರ್ಚು ಮಾಡ್ತಿದ್ರಿ? ಯಾಕೆ ಖರ್ಚು? ಮುಂಚೆ ಲಾರಿಗೆ ಹೋಗೋ ಟೈಮ್ನಲ್ಲಿ ಹಣ ಬರ್ತಿತ್ತು, ಅವಾಗೆಲ್ಲ ಖರ್ಚು ಮಾಡ್ತಿದ್ರು. ಈಗ ಲಾರಿ ಗಿರಿಗೇನು ಹೋಗುದಿಲ್ಲ, ಮನೆ ಇದ್ದಿದ್ರಲ್ಲಿ ಸುಧಾರಿಸ್ಕೊಂಡು ಸಂಸಾರ ನಿಭಾಯಿಸೋದು. ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು. ಅವಾಗ ಲಾರಿಗೆ ಹೋಗಿದ್ರಲ್ಲ, ಎಷ್ಟು ದುಡಿತಿದ್ರು ಅವಾಗ, ಮತ್ತೆ ಏನೇನ್ ಮಾಡ್ಕೊಂಡ್ರಿ? ಲಾರಿಗೆ ಹೋಗ್ಬೇಕಿದ್ರೆ ಒಂದು ದಿವಸಕ್ಕೆ 500 ರೂಪಾಯಿ ಕೊಡ್ತಿದ್ರು. ನಮ್ದೇನಾದ್ರು ಎಕ್ಸ್ಟ್ರಾ ಏನಾದ್ರು ದುಡಿಮೆ ಆಗ್ತಿತ್ತು, 600-700 ರೂಪಾಯಿ ದುಡಿಮೆ ಮಾಡ್ಕೊಂಡು ಡೈಲಿ ಬರ್ತಿದ್ರು. ಮನೆಗೆ ಖರ್ಚು ಮಾಡ್ಕೊಂಡು ಸಣ್ಣ ಪುಟ್ಟ ಮನೆಯಲ್ಲಿ ಅದು ಕೊಟ್ಟಿಗೆ ಕಟ್ಟದ್ದು, ಸಂಡಾಸ್ ಮನೆ ಮಾಡಿದ್ದು, ಬೈಕ್ ತಗೊಂಡಿದ್ದೆ ಅಂದು ಅದೇ ಟೈಮ್ನಲ್ಲಿ ಲಾರಿಗೆ ಹೋಗೋ ಟೈಮ್ನಲ್ಲಿ. ಸ್ವಚ್ಛ ಭಾರತ ಮಿಷನ್ ಒಳಗೆ ಈ ರೀತಿಯಾಗಿ ನಮಗೆ ಲ್ಯಾಟ್ರಿನ್ ಕಟ್ಟುದು ಅಂತದೆಲ್ಲ ಮಾಡಿದ್ರು, ಅದು ಸೌಲಭ್ಯ ತಗೊಂಡಿಲ್ಲ ನೀವು? ಅದೇ ಅವಾಗ ಎಷ್ಟೋ ಕೊಟ್ಟಿದ್ರು, ಅದು ನಾನು ಕಟ್ಟಿ ಸಾಧಾರಣ ಒಂದು 7-8 ವರ್ಷ ಆಯ್ತದೆ ಕೊಟ್ಟಿದ್ದಾರೆ. ಎಷ್ಟು ಗೊತ್ತಿಲ್ಲ, ಕಡಿಮೆ ಇತ್ತು, ಈಗ ಸ್ವಲ್ಪ ಜಾಸ್ತಿ ಆಗಿದೆ. ಈಗ ಯಾವ್ದು ಗೌರ್ಮೆಂಟ್ ಸವಲತ್ತು ಇದ್ರೆ ನಮ್ಮ ಕೈಯಿಂದ ಹಾಕಿದೆ. ಗೌರ್ಮೆಂಟ್ ಸವಲತ್ತಿನಿಂದ ಯಾವುದು ಪೂರ್ಣಗೊಳಿಸಕ್ ಬರುದಿಲ್ಲ. ಯಾವ್ದು ಗೌರ್ಮೆಂಟ್ ಸವಲತ್ತು ಬಂದ್ರೆ ನಮ್ಮ ಕೈಯಿಂದ ಸ್ವಲ್ಪ ಹಾಕ್ಲೇಬೇಕು. ಅದು ಇದು ಎಲ್ಲ ಹಾಕಿ ಸೇರ್ಸೆಲ್ಲ ಇದ್ದದ್ರಲ್ಲೇ ಸಣ್ಣ ಸಂಸಾರ ಮಾಡ್ಕೊಂಡಿದ್ದೆ. ಏನೇನು ಸವಲತ್ತು ತಗೊಂಡ್ರಿ ಸರ್ಕಾರದಿಂದ? ಸರ್ಕಾರದಿಂದ ಸವಲತ್ತು ತಗೊಂಡಿದ್ದು ನಮಗೆ ಸ್ವಲ್ಪ ಕಡಿಮೆ. ಯಾಕಂತ ಹೇಳಿದ್ರೆ ನಾವು ಒಟ್ಟು ಕುಟುಂಬದಲ್ಲಿದ್ರು, ನನ್ನ 4 ಮಂದಿ, 3 ಮಂದಿ ಅಣ್ಣತಮ್ಮದಿಕ್ಕಳಿದ್ರು, ನಮ್ದೆಲ್ಲ ನಮ್ಮ ನಮ್ಮ ಹೆಸರಿಗೆ ರೆಕಾರ್ಡ್ಸ್ ಎಲ್ಲ ಆಗಲಿಲ್ಲ. ಅದಕ್ಕೋಸ್ಕರ ಯಾವುದು ಸರ್ಕಾರಿ ಸವಲತ್ತಿನಲ್ಲಿ ವಂಚಿತರಾಗಿ ಇದ್ದೇವೆ ನಾವು. ಈಗ ಎಲ್ಲರೂ ಸೇರಿ ಇದ್ರು ಅಥವಾ ಬೇರೆ ಬೇರೆ? ಬೇರೆ ಬೇರೆ ಇದ್ದೇವೆ. ತಾಯಿ ತಂದೆಯಲ್ಲೇ ತೀರೋಗಿದ್ದಾರೆ. ನಮ್ದು ಇನ್ನು ಕಾಗದ ಪತ್ರ ನಮ್ಮ ನಮ್ಮ ಹೆಸರಿಗೆ ಆಗಲಿಲ್ಲ. ಬಂದ್ರೆ ಈಗ ಬಾ ಅಂದ್ರೆ ಅವ್ನು ನಾಳೆ ಬರೋದಿಲ್ಲ, ಇಬ್ಬರು ಸೇರಿಸ್ರೆ ಮತ್ತೊಬ್ರು ಬರೋದಿಲ್ಲ. ಈ ತರದಿಂದ ಕಾಗದ ಪತ್ರ ಸಮಸ್ಯೆ ಹಾಗೆ ಕುತ್ಕೊಂಡು ಉಂಟು. ಸರ್ಕಾರದ ಸೌಲಭ್ಯ ಜಾಸ್ತಿ ಪ್ರಮಾಣದಲ್ಲಿ ವಂಚಿತರಾಗುತ್ತೆ. ಎಲ್ಲರೂ ನೀವು ಅಣ್ಣತಮ್ಮರು ಒಂದೇ ಊರಲ್ಲಿದ್ದರೂ ಬೇರೆ ಬೇರೆ ಊರು? ಇಲ್ಲಿ 2 ಜನ ಇಲ್ಲೇ ಇದ್ದಾರೆ. ಅಪ್ಪಮ್ಮ ಬೇರೆ ಕಡೆಗೆ ಇದ್ದ, ಅವ್ನು ತೀರು ಹೋಗಿದ್ದಾನೆ. ಅವ್ರ ಹೆಂಡತಿ ಇದೆ, ಅವ್ರ ಹೆಂಡತಿ ಯಾರು ಕೇಳಿದ್ರೆ ಅವರು ಬರ್ತಾ ಇಲ್ಲ. ಎಲ್ಲದಕ್ಕೂ ಎಲ್ಲರದ್ದು ಸಿಗ್ನೇಚರ್ ಬೇಕಾಗ್ತದಲ್ಲ, ಅವರು ಬರುವುದಿಲ್ಲ. ಅವ್ರಿಗೆ ಭೂಮಿ ಇಲ್ಲಿ ಅಷ್ಟು ಬೇಡ ಅಂತಾರ? ಹೇಗೆ ಬೇಕು ಹೇಳ್ತಾರೆ, ಎಲ್ಲ ತಂದೆ ಮಾಡಿಕೊಡು ಹೇಳ್ತಾರೆ. ನಾವು ಮಾಡಿಕೊಡೋದು ಇಲ್ಲಿಂದ ಸಿಗ್ನೇಚರ್ ಹಾಕ್ಲಿಕ್ಕೂ ಇಂದು ಬರ್ತೇನೆ ನಾಳೆ ಬರ್ತಾ ಹೇಳಿ ಸತಾಯಿಸಿ ನಮಗೆಲ್ಲ ಸಮಸ್ಯೆ ಆಗಿ ಅದನ್ನು ಹಾಗೆ ದೂಡು ಬಿಟ್ಟಿದೆ. ಈಗ ಸಣ್ಣ ಪುಟ್ಟ ಸಮಸ್ಯೆಗಳು ನಮ್ಗೆ ಬಹಳ ಕಾಡ್ತಾ ಇರ್ತವೆ. ಅದೇ ಅದೇ, ಅದರಿಂದ ಸರ್ಕಾರಿ ಸವಲತ್ತು ವಂಚಿತ ಆಗಿ ಬಹಳ ಸಮಸ್ಯೆ. ನೀವು ಬೇರೆ ಬೇರೆ ಆಗಿದ್ರೆ ಏನೇನು ಸೌಲಭ್ಯ ಪಡಿಬಹುದಾಗಿತ್ತು? ಈಗ ನರೇಂದ್ರ ಮೋದಿ ಅವರು 2,000 ಇದು ಭೂಮಿ ಇದ್ರ ಬಗ್ಗೆ ಹಾಕ್ತಾ ಇದ್ದಾರೆ. ಕೆಲವು ಅದೇ ಆ ಸವಲತ್ತು ಈ ಸವಲತ್ತು ಎಲ್ಲ ಸಿಗ್ತಾ ಉಂಟಲ್ಲ, ಅದೆಲ್ಲ ಒಂದು ಈ ಬಾವಿ ಸಾಲ ಮಾಡಬಹುದು, ರೆಕಾರ್ಡ್ಸಿದ್ರೆ ಹೊಸ ಮನೆ ಕಟ್ಟಬಹುದು. ಈ ಮನೆ ಕಟ್ಟಲಿಕ್ಕೆ ವಂಚಿತನಾಗೆ ನಿಂತ ನನಗೆ, ಇದಕ್ಕೆಲ್ಲ ತೊಂದರೆ. ಅವನ್ನೆಲ್ಲ ಬೇಗ ಮಾಡ್ಕೋಬೇಕು, ಯಾಕಂದ್ರೆ ಈ ರೀತಿ ಅನುಕೂಲಗಳು ನಾವು ಹಿಂದುಳಿದ್ಬಿಟ್ಟು ಅಂದ್ರೆ ಹಂಗೆ ಹಿಂದೆ ಉಳಿದ್ಬಿಡ್ತೀವಿ. ಹೌದು ಸರ್, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೇವೆ, ನೋಡ್ಬೇಕು ಅದಕ್ಕೆಲ್ಲ ಕಾಲ ಕೂಡಿ ಬರ್ಬೇಕು ಹೇಳಿದಾಗೆ. ಈಗ ಲಾರಿಗೆ ಯಾಕೆ ಹೋಗ್ತಾ ಇಲ್ಲ ನೀವು ಮತ್ತೆ? ಲಾರಿಗೆ ಅಂದ್ರೆ ಮನೆ ಹತ್ರ ಎಲ್ಲ ಪ್ರಾಬ್ಲಮ್ ಉಂಟು. ಒಂದು ಹಿರಿ ಹುಡುಗಿ ಮದುವೆ ಆಯ್ತು, ಹುಡುಗ ಬೇರೆ ಕಡೆ ಇದ್ದಾನೆ, ನನ್ನ ಹುಡುಗಿ ಬೇರೆ ಕಡೆ ಇದ್ದಾಳೆ. ಅದಕ್ಕೆ ಮನೆ ಹತ್ರ ಯಾರು ಇಲ್ಲ, ನಾನು ನಮ್ಮ ಹೆಂಡತಿ ಇಬ್ಬರೆ. ಇಲ್ಲಿ ಲಾರಿಗೆ ಹೋದಾಗ 5 ದಿವಸ 6 ದಿವಸ ಆಗ್ತಿತ್ತು ಒಂದು ದಿವಸ ಮನೆ ಬರಲಿಕ್ಕೆ. ಇಲ್ಲಿ ಮತ್ತೆ ಮನೆ ಹತ್ರ ದೇವ್ರ ಪೂಜೆ ಮಾಡೋರು, ಬಾಕಿ ಸಣ್ಣ ಪುಟ್ಟ ಕಾರ್ಯಕ್ರಮ ಮಾಡೋರು ಯಾರು ಇಲ್ಲಿ ಹೇಳ್ಕೊಂಡು ಗಾಡಿ ದಂಧೆ ಬಿಟ್ಟಿದ್ದೆ. ಮನೆಯಲ್ಲಿ ದೇವ್ರ ಪೂಜೆನೋ ಅಥವಾ ಒಂದು ಪೂಜೆ? ಮನೆ ದಿನಾನು ಮಾಡಬೇಕಾದ್ರೆ ಪ್ರತಿ ದಿವಸ ಎರಡು ಬೆಳಿಗ್ಗೆ ಒಂದ್ಸಲ ಸಂಜೆ ಒಂದ್ಸಲ ಮಾಡ್ತೇವೆ. ನಿಮ್ ಮನೆ ಪೂರ್ತಿಗೆ ದೇವ್ರ ಅಥವಾ ಇಡೀ ಓಣಿಗೆ? ನಮ್ ಮನೆ ಪೂರ್ತಿಗೆ ದೇವ್ರು, ಬೆಳಿಗ್ಗೆ ಒಂದ್ಸಲ ಸಂಜೆ ಒಂದ್ಸಲ. ಪೂಜೆ ಮಾಡೋದ್ರಲ್ಲಿ ತಪ್ಪೇನಿಲ್ಲ, ಆದ್ರೆ ನಮ್ಮ ಕರ್ತವ್ಯ ಕೂಡ ಒಂದು ಪೂಜೆನಲ್ಲ. ಕರ್ತವ್ಯ ಪೂಜೆ ಆದ್ರೆ ಏನ್ ಮಾಡ್ತಾರೆ, ದೇವ್ರನ್ನ ಉಪಾಸಕ ನಾವು ಬೇರೆ ಕಡೆಗೆ ಹೋಗೋಗಿಲ್ಲಲ್ಲ. ದೇವ್ರು ನಿಮಗೆ ಆಶೀರ್ವಾದ ಮಾಡುವಷ್ಟು ಶ್ರೀಮಂತ ಇದ್ದಾನೆ, ದೇವ್ರ ಹೆಂಗ್ ಉಪವಾಸ ಇರಕ್ ಸಾಧ್ಯ? ನಾವು ಅವ್ರ ಸೇವೆ ಮಾಡಿದ್ರೆ ನಮ್ಗೆ ಒಳ್ಳೇದು, ತತಸ್ಥ ಮಾಡ್ತಾನಲ್ಲ. ಅವರನ್ನು ಮುಚ್ಚಿಟ್ಟು ನಾವು ಬೇರೆ ಕಡೆ ಇಲ್ಲರೋದ್ರೆ ನಮ್ಗೆ ಏನಾರು ಆಪತ್ತು ಬಂದ್ರೆ ನಮ್ಮ ಮನಸ್ಸಿನಲ್ಲಿ ಏನಾಗ್ತದೆ ಕೇಳಿದ್ರಿ, ಓ ದೇವ್ರನ್ನ ಮುಚ್ಚಿಟ್ಟು ನನ್ಗೆ ಈ ಆಪತ್ತು ಬಂತೇಳಿ ಅಲ್ಲಿಂದ ಕೆಲಸ ಬಿಟ್ಟು ಮನೆಗೆ ಬರ್ಬೇಕಲ್ರಿ. ಇಡೀ ವಿಶ್ವವನ್ನೇ ಕಾಯುವಂತ ದೇವ್ರು ಅಂತೀವಿ, ಆದ್ರೂ ಕೂಡ ದೇವ್ರನ್ನ ನಾವು ಕಾಪಾಡೋದು ಏನಿರುತ್ತೆ? ಬೆಳಿಗ್ಗೆ ಎದ್ದ ಕ್ಷಣ ದೇವ್ರೆ ನೀನೇ ಗತಿ ಹೇಳ್ತಾರೆ, ಸರಿ ಸಂಜೆ ನೀನೇ ಗತಿ ಅಂತೀವಿ. ಎಲ್ಲಿ ಹೋದ್ರು ನಮ್ ಕಾಪಾಡೋದು ದೇವ್ರಲ್ರಿ. ಅದೇ ದೇವ್ರ ನಿಮ್ಮನ್ನ ಕಾಪಾಡ್ತಾನೆ, ಆದ್ರೆ ನೀವು ಅವನ್ ಕಾಪಾಡೋದ್ರಲ್ಲಿ ಏನಿದೆ? ಅದು ಒಂದಕ್ಕೊಂದು ಸಂಬಂಧ ಉಂಟಲ್ಲ ಅಷ್ಟೇ. ನಾವು ದೇವ್ರನ್ನ ವಿಶೇಷವಾಗಿ ಪೂಜೆ ಇದು ಮಾಡಿ ನಮ್ಗೇನೋ ಒಂದು ಹೆಲ್ಪ್ ಮಾಡ್ತಾನೆ ಹೇಳೋದು ನಮ್ಮ ಒಂದು ಆಸೆ. ಇರ್ಲಿ, ಬಸವಣ್ಣವ್ರು ಹೇಳುದು ಅದೇ, ಕಾಯಕವೇ ಕೈಲ. ಹಂಗಾಗಿ ನಾವು ಕಾಯಕದಲ್ಲಿ ದೇವ್ರನ್ನ ಕಾಣಬೇಕು. ಪೂಜೆ ಮಾಡ್ಕೊಂಡು ಕುಂತೀವಿ, ನಾಲ್ಕು ಕಾಸು ಸಿಗ್ಲಿಲ್ಲ ಅಂದ್ರೆ ಮತ್ತೆ ಅಲ್ಲಿ ಕೂಡ ಹಿಂದುಳಿತೀವಿ ಅಂತ. ಹಾಗೇನಿಲ್ಲ ಬಿಡಿ, ಫಸ್ಟ್ ದೇವ್ರ ಕೆಲಸ ಮಾಡ್ಕೊಂಡು ನಂತರ ಕೆಲಸಕ್ಕೆ ಹೋಗೋದಿದ್ರು ಗದ್ದೆಗೆ ಹೋಗೋದಿದ್ರು, ಈ ತರ ರೂಢಿ ಕೂತು ಬಿಟ್ಟಿದೆ ನಮ್ಮ ಹಿಂದುತ್ವದಲ್ಲಿ. ಜಾಸ್ತಿ ಅದೇ ಪದ್ಧತಿ ಎಲ್ಲರೂ ನಿಮ್ ಹಂಗಿರಲ್ಲ. ನಮ್ಮ ಈ ಹಳ್ಳಿ ಕಡೆಗೆಲ್ಲ ದೇವ್ರೇ ಬೆಳಿಗ್ಗೆ ಒಂದು ಪೂಜೆ ಸಂಜೆ ಒಂದು ಪೂಜೆ ಮಾಡುವವರೇ ಜಾಸ್ತಿ ಎಲ್ಲರೂ. ಮಾಡ್ಲಿ ಬೇಡ ಅಂತಲ್ಲ, ಕರ್ತವ್ಯ ಬಿಟ್ಟು ಮಾಡುದ? ಕರ್ತವ್ಯ ಬಿಟ್ಟು ಕರ್ತವ್ಯ ಹೋಗ್ಬೇಕಿದ್ರೆ ದೇವ್ರ ಶಕ್ತಿ ಕೊಡ್ಬೇಕಲ್ರಿ. ಸರಿ, ಅದನ್ನ ಮಾಡ್ಕೊಂಡಾದ್ರೂ ಕರ್ತವ್ಯಕ್ಕೆ ಹೋಗ್ಬೇಕು. ಹೋಗ್ಲೇಬೇಕು, ಹೋಗ್ತೇವೆ ನಾವು. ದೇವ್ರ ಕೆಲಸ ಮಾಡಿ ತಿಂದು ಕೆಲ್ಸಕ್ಕೆ ಹೋಗ್ತೇವೆ. ಏನೇನು ಹೋಗ್ತೀರಿ ಕೆಲ್ಸಕ್ಕೆ? ತೋಟದ ಕೆಲಸ, ಗದ್ದೆ ಕೆಲಸ, ಅಷ್ಟೇ ಕೆಲಸ, ಮತ್ತೇನ್ ಕೆಲಸ? ಸಾಕಾಗುತ್ತ ಜೀವನ ನಡೆಸಲಿಕ್ಕೆ? ಸಾಕಾಗುತ್ತದೆ, ಸಾಕಾಗದ್ರು ಇದ್ದಿದ್ರಲ್ಲಿ ಸ್ವಲ್ಪ ಸುಧಾರಿಸ್ಕೊಂಡು ಹೋಗ್ಬೇಕು ಹಿಂದೆ ಹೇಳದ್ನಲ್ಲ ಹಾಗೆ. ಸರಿ, ಈಗ ನಿಮ್ಗೆ ಈ ಗದ್ದೆಯೊಳಗೆ ಬರ್ತಕ್ಕಂತ ಆದಾಯ ಇದೆ, ಅಡಿಕೆ ಬೆಳಿತೀರಿ, ತೆಂಗು ಬೆಳಿತೀರಿ, ಸ್ವಲ್ಪ ಬಾಳೆ ಬೆಳಿತೀರಿ, ಇಂಥವೆಲ್ಲ, ಅದರಿಂದ ನಿಮ್ಮ ಒಂದು ವರ್ಷದ ಜೀವನ ನಡೆಸಲಿಕ್ಕೆ ಸಾಧ್ಯನಾ ಅಂತ? ಭತ್ತ ತೆಂಗು ಅಡಿಕೆಯಿಂದ ಒಂದು ವರ್ಷದ ಜೀವನ ನಡೆಸಲಿಕ್ಕೆ ಸಾಕಾಗಬಾರ ಹೇಳಿಲ್ಲ, ಆಗ್ತದೆ. ಈ ಮಳೆ ಹೊಳೆಯಿಂದ ಸ್ವಲ್ಪ ತೊಂದರೆ ಕೊಡ್ತದೆ, ಬಿಟ್ರೆ ನಮ್ಗೆ ಅದಷ್ಟು ಆದರೆ ನಮಗೆ ಸಂಸಾರ ನಡೆಸಲಿಕ್ಕೆ ತೊಂದರೆ ಆಗುವುದಿಲ್ಲ. ಕೊಳೆ ಬಂದೆ ಅಡಿಕೆ ಬಿದ್ದು ಹೋಗ್ತದೆ, ಮಳೆ ಬಂದು ಬೆಳೆ ಹಾಳಾಗ್ತದೆ, ಬೆಳೆ ಪರಿಹಾರ ಕೊಡ್ತಾರೆ ಹೇಳ್ಕೊಂಡು ನಾವು ಐದಾರು ದಿವಸ ಅವ್ರ ಸಂಗಡ ಬಂದು ತಿರುಗಾಡಿ ಫೋಟೋ ಹೊಡೆದು ಗೌರ್ಮೆಂಟ್ ಕಾಗದಪತ್ರ ಕಳಿಸೋಲ್ಲರಿ. ಅದು ನಮ್ದಿಲ್ಲ, 5,000 ಲುಕ್ಸಾನ್ ಸಿಕ್ಕಿದ್ರೆ ಬರೋದು 500. ಅದಕ್ಕೆ ಕೆಲವು ಆ ಪರಿಹಾರ ಬಂದರೂ ಅವ್ರ ಸಂಗಡ ಅಡ್ಡಾಡ್ಲಿಕ್ಕೆ ಹೋಗೋದೇ ಕೆಲವು ಜನ ಬಿಟ್ಟುಬಿಟ್ಟಿದ್ದಾರೆ. ಹೀಗಾಗಿದೆ, ನಮ್ಗೆ ಆದಷ್ಟು ಬೆಳೆ ಸರಿಯಾದ್ರೆ ಸಾಕಾಗ್ತಿತ್ತು. ಎಷ್ಟು ಲಕ್ಷ ಬರುತ್ತೆ? ಲಕ್ಷಗಟ್ಟಲೆ ಕಡಿಮೆ, ಒಂದು 70 ಕೆಜಿ ಅಡಿಕೆ ಆಗ್ತದೆ ವರ್ಷಕ್ಕೆ, ಒಂದು 8-10 ಕ್ವಿಂಟಲ್ ಭತ್ತ, 500-600 ಕಾಯಿ. ಒಂದು 25,000 ರೂಪಾಯಿದ್ದು ಅಡಿಕೆ, ಒಂದು 10,000 ರೂಪಾಯಿದ್ದು ತೆಂಗಿನಕಾಯಿ, ಉಳ್ಕಿದ್ದು ಬಾಳೆ ಸ್ವಲ್ಪ ಭತ್ತ, ಇಷ್ಟರೊಳಗೆ ಒಂದು 50,000 ರೂಪಾಯಿದೊಳಗೆ ಜೀವನ ನಡೆಸಬಹುದು ಒಂದು ವರ್ಷ. ಆಜುಬಾಜು ಎಲ್ಲರೂ ಸಣ್ಣ ಪುಟ್ಟದೇನಾದ್ರು ಇದ್ರೆ ಮಾಡ್ತೇವೆ, ಮಾಡೋದಿಲ್ಲ ಹೇಳೋದಿಲ್ಲ. ಈಕೆಗೆ ಗದ್ದೆ ಕೆಲ್ಸಕ್ಕೆಲ್ಲ ನಮ್ಮ ಗದ್ದೆ ಕೆಲ್ಸಕ್ಕೆ ಬೇರೆಯವ್ರು ಬಂದ್ರೆ ಅವ್ರಿಗೆ ಮುರುಗು ಮುರುಗಿ ಆಳು ಹೇಳಿ ಮಾಡ್ತಾರೆ, ಅದಕ್ಕೆಲ್ಲ ರೊಕ್ಕ ಕೊಡೋ ಕೆಲಸ ಇಲ್ಲ. ಗದ್ದೆ ಕೆಲಸ ಬಂದು ಅವ್ರ ಕೆಲಸ ನೀವು ಮಾಡ್ತೀರಿ, ಮಾಡೋದು. ಹೀಗಾಗಿ ಸಾಕಾಗುತ್ತದೆ ಜೀವನ ನಡೆಸಲಿ. ಮತ್ತೆ ಮದುವೆ, ಹಬ್ಬ, ಹುಣ್ಣಿಮೆ, ಆಚಾರ, ಬಟ್ಟೆ, ಬರೆ, ಶಾಲೆ, ಮಕ್ಕಳ ಮದುವೆ, ಇವೆಲ್ಲ ಖರ್ಚು ಇರಲ್ಲ? ಖರ್ಚು ಬರ್ತಾ ಇರ್ತದೆ. ಏನ್ ಮಾಡ್ತೀರಿ ಅವಾಗ? ಇದು ಮಾಡೋದು, ಎಲ್ಲ ಬ್ಯಾಂಕ್ ನಲ್ಲಿ ಮತ್ತೆ ಸಾಲ ಮಾಡೋದು, ಅದು ಬೆಳೆ ಬಂದಾಗ ತೀರಿಸ್ತಾ ಹೇಳೋದು, ಅದ ಸಾಲ ತೀರ್ಸ್ಲಿಕ್ಕೆ ಆಗುದಿಲ್ಲ, ಬಡ್ಡಿ ಮೇಲೆ ಬಡ್ಡಿ ಆಗ್ತದೆ. ಏನೋ ಮಾಡೋದು, ಇಲ್ಲಿ ತನಕ ಮಾಡ್ತಾ ಬಂದವ್ರೆ, ಮುಂದೆ ನೋಡ್ಬೇಕು ಏನಾಗ್ತದೆ. ಎಷ್ಟು ಸಾಲ ಮಾಡಿರಿ? ಸಾಲ ಈಗ ಸದ್ಯ 3 ಲಕ್ಷ ಉಂಟು. 3 ಲಕ್ಷ ರೂಪಾಯಿ ಬಡ್ಡಿ? 1 ಲಕ್ಷ ರೂಪಾಯಿಗೆ ವಾರಕ್ಕೆ 1,000 ರೂಪಾಯಿ ತುಂಬುದು ಬಡ್ಡಿ. ಬ್ಯಾಂಕ್ ನಲ್ಲಿ 50,000 ರೂಪಾಯಿ ಉಂಟು ಎರಡು ಕಡೆ, ಅದು ತಿಂಗಳ 2,000 ರೂಪಾಯಿ ತುಂಬುದು. ಈ ಎಲ್ಲರೂ ನಮ್ಮ ನೆಂಟರಿಷ್ಟರು ಕೆಲವು ಸಾಲ ಮಾಡಿ ಒಂದು ಮಗಳ ಮದುವೆ ಮಾಡಿದೆ, ಆ ಸಾಲನೇ ಸ್ವಲ್ಪ ಉಂಟು. ಸಾಲ ಇದೆ, ಸಾಲ ಇನ್ಕಮ್ ಕಡಿಮೆ ಇದೆ, ಇನ್ಕಮ್ ಕಡಿಮೆ ಆದರೂ ಪರವಾಗಿಲ್ಲ. ಪರವಾಗಿಲ್ಲ ಹೇಳುವುದರೆ ಯಾರ ನಮ್ಮ ಗೋಳು ಕೇಳುವರು ಯಾರು ಇದ್ದಾರೆ ಹೇಳುವಂಗೆ ಆಗಿದೆ. ನಮ್ಮ ಅಷ್ಟು ನಾವು ಹೊಲದೆಲ್ಲ ತೋಟದೆಲ್ಲ ಏನೋ ಕೆಲಸ ಮಾಡ್ಕಂತ ಜೀವನ ನಡೆಸ್ತಾ ಇದೆ. ನಿಮ್ಮ ಹಾಗೆ ಈ ರೀತಿ ಸಾಲ ಮೈ ಮೇಲೆ ಇಟ್ಕೊಂಡು ಬೇರೆ ಆದಾಯದ ಮೂಲ ಇಲ್ಲದೆ ಇರುವಂತ ರೈತರು ಎಷ್ಟು ಜನ ಇರ್ಬೋದು ಇಲ್ಲಿ? ಬಹಳ ಮಂದಿನೇ ಇದ್ದಾರೆ ಸರ್, ಹೇಳಲಿಕ್ಕೆ ಹೋದ್ರೆ ಅವ್ರವ್ರ ಕಷ್ಟ ಅವ್ರವ್ರಿಗೆ. ಕೆಲವು ಜನ ಹೇಳ್ಕೊಳ್ತಾರೆ, ಕೆಲವು ಜನ ಹೇಳ್ಕೊಳ್ಳೋದಿಲ್ಲ. ಸಾಲ ಮಾಡಿ ಏನ್ ಮಾಡಿದ್ರಿ? ಸಾಲ ಮಾಡಿ ಹುಡುಗಿ ಮದುವೆ ಮಾಡಿದೆ, ಅದಕ್ಕಾಗಿ ಅವಾಗ ಸ್ವಲ್ಪ ಖರ್ಚಿತ್ತು. ನಾನೊಂದ್ಸಲ ಅಂಗಡಿ ಕೆಳಗೆ ಬಿದ್ದು ಕಾಲು ಸ್ವಲ್ಪ ಪೆಟ್ಟಾಗಿತ್ತು, ಅವಾಗ ಒಂದು 100,000 ರೂಪಾಯಿ ಖರ್ಚಿತ್ತು. ರಾಡ್ ಎಲ್ಲ ಹಾಕಿದ್ರಿ, ರಾಡ್ ಎಲ್ಲ ತೆಗ್ಸಿದ್ವಿ. ಎಲ್ಲ ಇದೆ ಜೀವನ, ಎಲ್ಲ ಇದೆ ಜೀವನ. ಒಬ್ರಿಗೊಬ್ರು ಕಷ್ಟ ಸುಖ ಹಿಂಗೆ ಅನುಭವಿಸ್ಕೊಂತ ಪರವಾಗಿಲ್ಲ ಜೀವನ ಅನ್ಕೊಂತ ಹಿಂಗೆ ಹೋಗ್ತಾ ಇದೀವಿ. ಮಕ್ಕಳೆಲ್ಲ ಸರಿಯಾಗಿ ಓದಿದಾರ? ಒಬ್ಬ ಸೆಕೆಂಡ್ ಇಯರ್ ಓದಿದ, ಒಂದು ಹುಡುಗಿ ಎಸ್ ಎಲ್ ಸಿ ಓದಿದ್ದೆ, ಅದು ಮಂಗಳೂರಲ್ಲಿ ಒಂದು ಸಣ್ಣ ಕಂಪ್ನಿಲಿ ಇದ್ದಾಳೆ. ಒಂದು ಹುಡುಗ ಸಿ ಬರ್ಡ್ನಲ್ಲಿ ಈ ಸಲ ಹೋಗಿದ್ದಾನೆ, ಒಂದು 5-6 ತಿಂಗಳಾಯ್ತು. ಒಬ್ರು ದುಡ್ಡು ಕಳಿಸ್ತಾರ? ದುಡ್ಡು ಕಳಿಸ್ತಾರೆ, ಅವರವ್ರು ಕೆಲವು ಖರ್ಚು ಇಟ್ಕೊಂಡು ಬಾಕಿ ಎಲ್ಲ ಕಳಿಸ್ತಾರೆ. ಇಲ್ಲ, ಅವರು ಪಾಸ್ಬುಕ್ನಲ್ಲಿ ಸ್ವಲ್ಪ ಜಮಾ ಮಾಡ್ಕೊಳ್ಳಿ ಹೇಳಿದೆ. ನಮಗೇನಾದ್ರು ಸಮಸ್ಯೆ ಇದ್ದರೆ ಈಗ ಆ ಬ್ಯಾಂಕಿಂಗ್ ಏನಾದ್ರೂ ತುಂಬುದು ಬಂದರೆ ಸ್ವಲ್ಪ ಹಣ ಕೊಡಿ ಹೇಳೋದು. ಮನೆಯವರು ಅವ್ರು ನಿಮಗೆ ಕೈ ಜೋಡಿಸ್ತಾರೆ? ಮನೆ ಹತ್ರ ನಮ್ಮ ಸಂಗಡ ಇರೋದೆ ಕೆಲಸಕ್ಕೆ ಇರೋದಲ್ಲಿ ಅಡುಗೆ ಕೆಲಸ ದನ ಉಂಟು, 4-5 ದನ ಅದ್ರ ಕೆಲಸ. ಅದ್ರದ್ದು ಆದಾಯ ಏನ್ರಿ ಇದೆಯಾ? ಇಲ್ಲ, ಎಲ್ಲ ಸಣ್ಣ ಸಣ್ಣದು. ಈಗೆಲ್ಲ ರೈಲ್ವೆ ವ್ಯಾಪಾರ ಹೇಳಿದ 4 ಹಸು ಒಂದೇ ಸಲ ಹೋಯ್ತು, ಟ್ರೈನಿಗಾಗಿ ಕರು ಹಾಕಳಾಗಿತ್ತು, ಅದರಿಂದ ಭಾಳ ನುಕ್ಸಾನೇ. ಈಗೆಲ್ಲ ಸಣ್ಣ ಸಣ್ಣದು 4 ದನ ಅದೆ. ಈಗ ಮನೆ ಅವಳು ಅಂದರೆ ನನ್ನ ಸಂಗಡ, ನಾನು ಅವಳ ಸಂಗಡ ಹೋಗೋದಾಗಿದೆ. ನನ್ನ ಕಾಲಿಗೆ ಪೆಟ್ಟಾದ ನಂತರ ಅವಳ ಸಂಗಡ ಹೋಗೋದು, ಹಿಂಗೆ ಮಾಡು ಹೇಳೋದು, ಅವಳು ಮಾಡ್ತದೆ. ಸ್ವಲ್ಪ ಅವ್ರಿಗೆ ಸಹಕಾರ ಕೊಡೋದು, ಮತ್ತು ಬೇರೆ ಕಡೆ ಇಲ್ಲಿ ಹೊರಗಡೆ ಕೆಲಸ ಇಲ್ಲ. ಅಂದ್ರೆ ಮೇಯಿಸ್ಲಿಕ್ಕೆ ಹೋಗುದಾ? ಇಲ್ಲ ಇಲ್ಲ, ಅವಳದು ಕೆಲಸ. ನಾನು ಅವ್ರ ಸಂಗಡ ಹೋಗಿ ನನ್ನ ಹತ್ರ ಕೆಲಸ ಮಾಡೋಕೆ ಬರ್ತಾ ಇಲ್ಲ ಈಗ ಕಾಲಿನ ಪೆಟ್ಟಾದ. ಏನು ಕೆಲಸ? ಅವ್ರ ಕೆಲಸ ನೀವೇನು ಮಾಡ್ತಿದ್ರಿ? ಅಲ್ಲ, ಅವ್ರ ಕೆಲಸ ಇಲ್ಲ, ಅವ್ರ ಸಂಗಡ ಹೋಗೋದು, ಸೊಪ್ಪು ಕಡಿಯೋದು, ಗೊಬ್ಬರ ಮನೆಯಿಂದ ಹೊತ್ತು ಹಾಕೋದು, ತೋಟಕ್ಕೆ ಕಳೆ ತೆಗೆಯೋದೆಲ್ಲ ಎಲ್ಲ ಕೆಲಸ ಮಾಡೋದು. ನಮಸ್ಕಾರ. ನಮಸ್ಕಾರ. ತಮ್ಮ ತೋಟಗಾರಿಕೆ ಅನುಭವಗಳನ್ನು ಹಂಚಿಕೊಂಡವರು ಹೊನ್ನಾವರ ತಾಲೂಕಿನ ಮಾಡಗೇರಿಯ ರಾಮಚಂದ್ರ ಗಣಪಯ್ಯ ಪಟಗಾರ್. ಸಂದರ್ಶಕರು ಎಚ್ಬಿ ರಾಮಡಗಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಸಾವಯವ ಕೃಷಿ ಕುರಿತು ವಿಲಾಸ್ ಶಿವಪ್ಪ ಕಾಂಬಳೆ ಅವರೊಂದಿಗೆ ಸಂದರ್ಶನ. ಈಗ ವಿಲಾಸ್ ಶಿವಪ್ಪ ಕಾಂಬಳೆ ಅವರಿದ್ದಾರೆ, ಮಾವಳಿಂಗೆ ಗ್ರಾಮದವರು. ಅವರು ಏನೇನ್ ಮಾಡಿದಾರೆ ಕೇಳೋಣ. ನಮಸ್ಕಾರ ವಿಲಾಸ್. ನಮಸ್ಕಾರ. ಹೆಸರು ಬಹಳ ಚಂದ ಐತಿ, ವಿಲಾಸ್ ಅಂತ. ತಂದೆ ತಾಯಿ ಇಟ್ಟಿದ್ದಲ್ರಿ ಅವ್ರ? ಅಂದ್ರೆ ನಿಮ್ ತಂದೆ ತಾಯಿ ಓದಿದ್ರ? ಹೇಗೆ? ಇಲ್ಲಿಲ್ರಿ, ಅವ್ರು ಓದಿಲ್ರಿ. ನಾವು ಏನೋ ಒಂದ್ ಸ್ವಲ್ಪ ಕಲ್ತಿದ್ವಿ, ಒಂದ್ ಪಿ ಸೆಕೆಂಡ್ ಇಯರ್ ಮಟ್ಟ ಕಲ್ತಿದ್ರಿ. ಈಗ ವಿಲಾಸಿಯನಾ ನೀವು? ವಿಲಾಸ ಅಂದ್ರೆ ವಿಲಾಸಿಯಾಗಿ ಬದುಕುದ? ಅಂದ್ರೆ ಆತರ ಏನ್ ಅಷ್ಟೇ ಸುಖಾನು ಇಲ್ರಿ. ಈ ಪೂರ್ತಿ ನಮ್ದು ಈ ಜಮೀನ ಅಭಿವೃದ್ಧಿ ಮಾಡೋದ್ರಾಗ ಇನ್ನೂ ಹೊಂಟಿದ್ರಿ, ಇನ್ನೂ ಅಭಿವೃದ್ಧಿ ಆಗೋದ್ರಾಗ ಹೊಂಟಿದ್ರಿ, ಇನ್ನೂ ಪೂರ್ತಿ ಆಗಿಲ್ರಿ. ಆದ್ರೂ 50% ಮಾತ್ರ ಡೆವಲಪ್ಮೆಂಟ್ ಆಗಿತ್ತು ಅಂತ ಹೇಳ್ಬೋದ್ರಿ ಅಷ್ಟ. ಯಾಕಂದ್ರೆ ನಮ್ ತಂದೆ ತಾಯಿ ಇರ್ಬೇಕಾದ್ರಿ, ಮೊದಲಿಗೆ ಈ ಜಮೀನು ಒಂದ್ ಕಡೆ ಇರ್ಲಿಲ್ರಿ, ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟು ಅಲ್ಲೊಂದಿಷ್ಟು ಇತ್ತು. ಕಡೆಗೆ ಏನೇನೋ ನಾವು ಸ್ವಲ್ಪ ಬಹಳಷ್ಟು ಹೋರಾಟ ಮಾಡಿ ಸರ್ವೆ ತರಿಸಿ ಅದನ್ನ ಒಂದ್ ಕಡೆ ಮಾಡ್ಕೊಂಡು ಜಮೀನು ತಗೊಂಡು ಅದು ಇದ್ದದನ್ನ ತಗ್ಗದಿಬ್ಬ ಕಾಡ್ ಅಂದ್ಕೊಳ್ಳಿ ಹಂಗಲ್ಲ, ಜಂಗಲ್ ಇದ್ದಂಗ ಇತ್ತು. ಅದು ಮರ ಬಡತನ ಪರಿಸ್ಥಿತಿ ಒಳಗೆ ಕೈಲಿಂದ ಮಾಡಿ ಡೆವಲಪ್ಮೆಂಟ್ ಮಾಡಿ ಲೆವೆಲ್ ಮಾಡಿ ಮಾಡ್ಕೊಂತ ಬಂದು ಇಲ್ಲಿವರೆಗೆ ಲೆವೆಲ್ ಅಂತೂ ಆಗಿದ್ರೆ ಜಮೀನು. ಈಗ ಅದನ್ನ ಫಲವತ್ತತೆ ಮಾಡ್ಬೇಕ್ರಿ, ಮತ್ತೆ ಡೆವಲಪ್ಮೆಂಟ್ ಮಾಡ್ಬೇಕು ಅದ್ರೊಳಗೆ ಈ ರೀತಿ. ಮತ್ತೆ ಬಡತನ ಪರಿಸ್ಥಿತಿ ಅಂದ್ಕೊಳ್ಳಿ ಡೆವಲಪ್ಮೆಂಟ್ ಆಗ್ಬೇಕಾದ್ರೆ ಬಹಳ ಕಷ್ಟ ಆಗ್ತದೆ. ನೀರಿನ ವ್ಯವಸ್ಥೆ ಮಾಡ್ಕೋಬೇಕಂದ್ರೆ ಪಂಪ್ ಸೆಟ್ ತಗೋಬೇಕು, ಅಥವಾ ನೀರಿನ ಮೂಲೆ ಹುಡುಕಬೇಕು, ಅದು ಬೋರ್ವೆಲ್ ಹೊಡಿಬೇಕು, ಅಪ್ತಿ ಎಲ್ಲ ಇರ್ತೈತ್ರಿ ಕಷ್ಟದಾಗ. ಹಂಗಾಗಿ ಈಗ ಅದನ್ನ ಪೂರ್ತಿ ಡೆವಲಪ್ಮೆಂಟ್ ಆಗೋದಂದ್ರೆ ಬಹಳ ಕಷ್ಟ ಇರ್ತಿದ್ರು ಮನುಷ್ಯ. ಈಗ ನಾವು ನಮ್ ಕೈಯಾಗ ಬಂದ್ಮೇಲೆ ಭೂಮಿ ಸಮತಟ್ಟಾಗಿ ಮಾಡ್ಕೊಂಡಿದ್ದೀವಿ. ಈಗ ನಮ್ಮ ತಂದೆ ತಾಯಿಗೆ ಸಾಗುವಳಿ ಮಾಡೋದು ಬಿಟ್ಟು ನಾವು ಮಾಡಕತ್ತೇ ಸಮತಟ್ಟ ಮಾಡ್ಕೊಂಡಿದ್ದೀವಿ ರೀ. ಒಂದಿಷ್ಟು ಅಡಿಕೆ ತೋಟ ಮಾಡ್ಕೊಂಡಿದ್ವಿ, ತೆಂಗಿನ ತೋಟ ಮಾಡ್ಕೊಂಡಿದ್ವಿ. ಅವು ಫಲವತ್ತೆ ಈಗ ಫಲ ಕೊಡಕ್ ಸ್ಟಾರ್ಟ್ ಆಗಿದ್ರು, ಅಂದ್ರೆ ಡೆವಲಪ್ಮೆಂಟ್ ಆಗುವಂತ ಒಂದು ಸ್ಟೇಜ್ಗೆ ಈಗ ಬಂದಿವ್ರಿ ನಾವು. ಅದನ್ನ ಈಗ ಕಂಟಿನ್ಯೂ ಮಾಡ್ಕೋತ ಹೊಂಟಿದೇವ್ರಿ. ಸ್ವಲ್ಪ ಅಡಿಕೆ ತೋಟ ಮಾಡಿದ್ವಿ, ಈಗ ಸ್ವಲ್ಪ ಹೆಚ್ಚು ಮಾಡ್ಬೇಕಂತ ಮತ್ತೆ ಡೆವಲಪ್ಮೆಂಟ್ ಮಾಡಿದೀವಿ ಜಮೀನ್. ಅಲ್ಲಿಗೆ ತಯಾರು ಮಾಡಿದವ್ರಿ ಜಮೀನ್ ಮತ್ತೀಗ ಅಡಿಕೆ ತೋಟ ಮಾಡಕ್ಕೆ. ಆಮೇಲೆ ಮತ್ತೆ ತೆಂಗಿನ ತೋಟ ದೊಡ್ಡ ದೂರ ದೂರ ಗಿಡ ಹಚ್ಚಿ ಅದ್ರೊಳಗೆ ಗದ್ದೆ ಮಾಡಿ ಭತ್ತ ಹಾಕಿ ಅದು ಅಂದ್ರೆ ಮಿಶ್ರ ಬೆಳೆ ಅಂತ ಮಾಡ್ತಾರಲ್ಲ, ಆ ಟೈಪ್ ಮಾಡ್ಕೊಂತ ಡೆವಲಪ್ಮೆಂಟ್ ಮಾಡ್ಕೊಂತ ಹೊಂಟಿದ್ರು. ಆದ್ರೂ ಇನ್ನು ಪೂರ್ತಿ ಡೆವಲಪ್ಮೆಂಟ್ ಆಗೋದಕ್ಕೆ ಮತ್ತೆ ಇನ್ನು ಟೈಮ್ ಬೇಕ್ರಿ ನಮ್ಗೆ. ಅಂದ್ರೆ ಕೈಯಾಗ ದುಡ್ಡಿಲ್ಲ? ಹಾ, ಕೈಯಾಗ ದುಡ್ಡೇನು ಪ್ರಶ್ನೆ ರೀ. ಲೋನ್ ತಗೊಳಕ್ ಹೋದ್ಕೊಳ್ಳಿ ಅವ್ರು ನಮ್ದು ಇದು ಭತ್ತದ ಪೀಕ ಅದು ಇದು ಹೇಳಿ ಸ್ವಲ್ಪ